ಇಲ್ಲ ಹೆಜ್ಜಾಕೊಂಡೋಜೋಲ್ 5 EC ಒಂದು ಟ್ಯಾಕಿ 15 ml ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದ್ರೆ ಈ ಒಂದು ಎಲಿಚಿಕ್ ರೋಗದ ಬಾಧೆಯನ್ನು ಹತೋಟಿ ಮಾಡಬಹುದು. ಮತ್ತೆ ಯಾವ ರೋಗಗಳು ಬರಬಹುದಂತ್ರಿ, ಮತ್ತೆ ಅವುಗಳ ನಿರ್ವಹಣೆ ಹೆಂಗ್ ಮಾಡಬಹುದಂತ್ರಿ? ಇದಕ್ಕೆ ಇನ್ನೊಂದು ರೋಗ ಅಂದ್ರೆ ನಾವು ತುಕ್ಕು ರೋಗ ಅಥವಾ ರಸ್ಟ್ ಅಂತ ಕರಿತೀವಲ್ರಿ, ಈ ರೋಗ ಬಂದರೂ ನಮಗೆ ಇಳುವರಿ ಪ್ರಮಾಣ ಕಡಿಮೆ ಆಕತಿ. ಇದರ ಲಕ್ಷಣಗಳು ಅಂದ್ರೆ ಎಲೆಗಳ ಕೆಳಭಾಗದಲ್ಲಿ ಕಬ್ಬಿಣದ ತುಕ್ಕು ಹಿಡಿದಂಥ ಚುಕ್ಕೆಗಳು ಅಲ್ಲಲ್ಲೇ ಕಾಣಿಸ್ಕೊಳ್ತಾವೆ. ನಂತರ ನಾವು ಕೈ ಇಟ್ಟರೆ ಎಲ್ಲ ಕೈಯೆಲ್ಲ ಕೆಂಪಾಗುತ್ತೆ. ಅನಂತರ ಇದೇನಾಗುತ್ತಪ್ಪ ಅಂದರೆ ಕಾಂಡಕ್ಕೆ ಆಕ್ರಮಿಸಿ ಎಲೆ ಆಗಲಿ ದೇಟು ಹೂವು ಕಾಂಡದ ಭಾಗ ಎಲ್ಲವೂ ಒಣಗಿ ಹೋಗ್ತಾವೆ. ನಂತರ ಇದನ್ನು ನಿರ್ವಹಣೆಗಾಗಿ ಮ್ಯಾಂಕೋಜಬ್ ಅಂದರೆ ನಾವು ಒಂದು 30 gram ಒಂದು 15 liter ಟ್ಯಾಕಿ ಹಾಕಿ ಮ್ಯಾಂಕೋಜಬ್ ಹಾಕಿ ಸಿಂಪರಣೆ ಮಾಡ್ಬೋದು. ಅಥವಾ ಹೆಜ್ಜಾಕೊಂಡೋಜೋಲ್ 5 EC ಒಂದು ಟ್ಯಾಕಿಗೆ 15 ml ಹಾಕಿ ಸಿಂಪರಣೆ ಮಾಡೋದ್ರಿಂದ ನಮ್ಗೆ ಈ ಒಂದು ರೋಗ ಹತೋಟಿ ಹಾಕದೆ. ಅಂದರೆ ಒಂದು ಟ್ಯಾಕಿಗೆ ಅಂದರೆ ಎಷ್ಟು ನೀರು? ಒಂದು ಟ್ಯಾಕಿ ಅಂದರೆ ಸಾಮಾನ್ಯವಾಗಿ ರೈತರು ಉಪಯೋಗ ಮಾಡುವಂಥ ಅದು 15 liter ಟ್ಯಾಕಿ ಇರ್ತದೆ. ಇನ್ನೊಂದು ಅಂದರೆ ಬೂದು ರೋಗ. ಇದರ ಲಕ್ಷಣ ಅಂದರೆ ಗಿಡದ ಒಂದು ಕೆಳಗಡೆ ಇರತಕ್ಕಂಥ ಎಲೆಗಳ ಮೇಲ್ಭಾಗದಲ್ಲಿ ಬಿಳಿ ಅಥವಾ ಬೂದು ಬಣ್ಣದ ಚುಕ್ಕಿಗೂ ನಮಗೆ ಅಲ್ಲಲ್ಲೇ ಕಾಣಿಸ್ತಾವೆ. ನಂತರ ಅದು ಒಂದಕ್ಕೊಂದು ಕೂಡಿಕೊಂಡು ಎಲೆ ಕಾಂಡ ಮತ್ತು ತೆನೆ ಮೇಲಿಸದ ಸಂಪೂರ್ಣವಾಗಿ ಆ ಗಿಡನ ಪೂರ ಬಿಳಿ ಬಣ್ಣದಾಕೈತಿ. ಇದರ ನಿರ್ವಹಣೆಗಾಗಿ ಡೈಫೆನ್ಕೊಂಡೋಜೋಲ್ 25 EC ಅಂದರೆ ಒಂದು ಟ್ಯಾಕಿಗೆ 15 ml ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೂದು ರೋಗವನ್ನು ಹತೋಟಿ ಮಾಡಬಹುದು. ಇನ್ನೊಂದು ರೋಗ ಅಂದರೆ ಕ್ಯಾದಿಗಿ ರೋಗ. ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಬರುವುದಿಲ್ಲ, ಏನೋ 2-3 ವರ್ಷಕ್ಕೊಮ್ಮೆ ಅಥವಾ ಈ ಒಂದು ಕ್ಯಾದಿಗಿ ರೋಗದ ಲಕ್ಷಣಗಳು ಅಲ್ಲಲ್ಲೇ ಕಾಣ್ತಾವೆ. ಇದರ ಲಕ್ಷಣ ಅಂದರೆ ಎಲೆಯ ನರಗಳು ಸಂಪೂರ್ಣವಾಗಿ ತಿಳಿ ಹಳದಿ ಬಣ್ಣಕ್ಕೆ ಬರ್ತಾವೆ. ನಂತರ ಗಿಡಗಳು ಬೆಳವಣಿಗೆ ಕುಂಠಿತ ಆಗ್ತೈತಿ. ಆಮೇಲೆ ತೆನೆಯಲ್ಲಿ ಕಾಳು ಕಟ್ಟುವುದಿಲ್ಲ. ಇದರ ನಿರ್ವಹಣೆಗಾಗಿ ಈ ಒಂದು ಕೆದಿಗಿ ರೋಗ ನಮಗೆ ಬರ್ತೈತಪ್ಪ ಅಂತಂದ್ರೆ ಬೀಜೋಪಚಾರ ಈ 80% ಮೆಟಾಲಾಕ್ಸಿಲ್ ಅಂದರೆ 1 kg ಬೀಜಕ್ಕೆ 6 gram ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಕೆದಿಗಿ ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನು ನಿರ್ವಹಣೆ ಅಂದರೆ ಈ ಕೆದಿಗಿ ರೋಗ ಬಂದಂಥ ಗಿಡಗಳನ್ನು ಕಿತ್ತು ನಾವು ಮಣ್ಣಿನೊಳಗೆ ಹಾಕ್ಬೋದು. ಆಮೇಲೆ ಇನ್ನು ಸಿಂಪರಣೆ ಮಾಡೋದಾದ್ರೆ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಅಂದರೆ ಮೆಟಾಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ ಇರತಕ್ಕಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಸುಮಾರಾಗಿ ಒಂದು ಟ್ಯಾಕಿಗೆ 45 gram ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದರೆ ಈ ಒಂದು ಕ್ಯಾದಿಗಿ ರೋಗದವನ್ನು ಹತೋಟಿ ನಾವು ಮಾಡ್ಬೋದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಗೆ ಮಾಡಬೇಕಾದ್ರೆ ಮತ್ತೆ ಯಾವ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಇಳುವರಿ ಹೆಚ್ಚಿಸಲಿಕ್ಕೆ ಸಾಮಾನ್ಯವಾಗಿ ನಾವು ಏನು ಈ ಹೂ ಬಿಡುವಂತಹ ಸಮಯದಲ್ಲೇ ಯಾವುದೇ ಕೀಟನಾಶಕ ಸಿಂಪರಣೆ ಮಾಡಬಾರ್ದು. ಯಾಕಂದ್ರೆ ಈ ಒಂದು ಸೂರ್ಯಕಾಂತಿ ಪರಕೀಯ ಪರಾಗಸ್ಪರ್ಶ ಆಗೋದ್ರಿಂದ ನಾವು ಸಿಂಪರಣೆ ಮಾಡಿದ್ವಿ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಜೇನುಳ ಇರ್ಬೋದು ಇತರ ಪಾತ್ರಗಿತ್ತಿ ಯಾವೂ ಅಲ್ಲಿ ಬರುವುದಿಲ್ಲ. ಅದಕ್ಕೆ ಹೂ ಬಿಡುವಂಥ ಹಂತದೊಳಗೆ ನಾವು ಯಾವುದೇ ಸಿಂಪರಣೆಯನ್ನು ಮಾಡಬಾರ್ದು. ಆಮೇಲೆ ಇನ್ನು ಪ್ರತಿ ವರ್ಷ ರೋಗ ಮತ್ತು ಕೀಟದ ಬಾಧೆ ಬರ್ತೈತಪ್ಪ ಅಂತ ನಮಗೆ ಕನ್ಫರ್ಮ್ ಆದ್ರೆ ಮುಂಜಾಗ್ರತೆ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದು ಒಳ್ಳೆಯದು. ಆಮೇಲೆ ಇನ್ನು ಕಾಲ್ಗೈ ಪದ್ಧತಿ ಅನುಸರಿಸೋದು. ಕಾಲ್ಗೈ ಅಂದರೆ ಈ ವರ್ಷ ನಾವು ಸೂರ್ಯಕಾಂತಿ ಹಾಕಿದ್ವಿ ಅಂದರೆ ಮತ್ತೆ ಅದಕ್ಕೆ ಹಿಂಗಾರಿ ಒಳಗಾಗಲಿ ಒಂದು ಸೂರ್ಯಕಾಂತಿಯನ್ನು ಹಾಕದೆ ಬೇರೆ ಬೆಳೆಯನ್ನು ನಾವು ಬೆಳೆಯೋದ್ರಿಂದ ನಮಗೆ ಇಳುವರಿ ಹೆಚ್ಚಾಗ್ಬೋದು. ಆಮೇಲೆ ಮುಂಗಾರು ಹಂಗಾಮಿನಲ್ಲಿ ಸಾಮಾನ್ಯವಾಗಿ ಹೆಸರು ಬೆಳೆಯನ್ನು ನಾವು ಬೆಳಿತೀವಿ, ನಂತರ ಬುಡ್ಡಿ ಬೆಳೆಸಿ ಅಲ್ಲಿರ್ತಕ್ಕಂಥ ಹೆಸರಿನ ಎಲ್ಲ ಸಸ್ಯಾವಶೇಷಗಳನ್ನು ಭೂಮಿಗೆ ಹಾಕಬೇಕು. ನಂತರ ಹಿಂಗಾರಿ ಒಳಗೆ ಸೂರ್ಯಕಾಂತಿ ನಾವು ಬೆಳೆದಪ್ಪ ಅಂದರೆ ನಮ್ಗೆ ಲಾಭದಾಯಕ ಅಂತ ಹೇಳ್ಬೋದು. ಸೂರ್ಯಕಾಂತಿಯಲ್ಲಿ ಇಳುವರಿ ಪ್ರತಿ ಎಕರೆಗೆ ಎಷ್ಟು ಬರ್ಬೋದು ಅಂತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆ ಒಳಗೆ ನಾವು ಸರಿಯಾದ ಬೇಸಾಯ ಕ್ರಮಗಳನ್ನು ಅಳವಡಿಸಿದ್ವಿ ಅಂತಂದ್ರೆ ಅಂದರೆ ಬೇಸಾಯ ಕ್ರಮಗಳು ಅಂದರೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸಂಕರ್ಣ ತಳಿಗಳನ್ನು ಆಯ್ಕೆ ಮಾಡ್ಬೋದು, ಆಮೇಲೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡ್ಬೋದು, ಆಮೇಲೆ ರೋಗ ಕೀಟದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಇನ್ ಟೈಮ್ ಆಗಿ ನಾವು ಕಂಟ್ರೋಲ್ ಮಾಡಿದರೆ ನಮಗೆ ಒಳ್ಳೆಯ ಇಳುವರಿ ಬರ್ಬೋದು. ಆಮೇಲೆ ಇನ್ನು ಅಂತರ ಬೇಸಾಯ ಮಾಡೋದಾಗಲಿ, ಕಳೆ ನಿಯಂತ್ರಣ, ಒಟ್ಟಾರೆ ಇವೆಲ್ಲ ಬೇಸಾಯ ಕ್ರಮಗಳನ್ನು ನಾವು ಸರಿಯಾದ ಸಮಯದೊಳಗೆ ಅಳವಡಿಸಿದ್ವಿ ಅಂದರೆ ಸಾಮಾನ್ಯವಾಗಿ 1 ಎಕರೆಗೆ ಸರಾಸರಿ 6-8 quintal ಇಳುವರಿ ಪಡಿಬಹುದು ಅಂತ ಹೇಳ್ಬಹುದು. ಒಳ್ಳೆಯದು. ವಿಡಿ ವೈಕುಂಠಿ ಅವರೇ, ತಾವು ಇಲ್ಲಿವರೆಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕಾದ್ರೆ ಏನೇನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸುಧಾರಿತ ಸೂರ್ಯಕಾಂತಿ ಬೇಸಾಯ ಕುರಿತು ವಿಡಿ ವೈಕುಂಠೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ್ ಶಿರಪಡಿಗಿ. ಈಗ ಕೇಳಿ ಕೃಷಿ ವಾರ್ತೆ. ಸಸ್ಯ ಅಥವಾ ಪ್ರಾಣಿ ಮೂಲಗಳಿಂದ ತಯಾರಿಸಿ ಉಪಯೋಗಿಸಬಲ್ಲ ಸಾಕಷ್ಟು ಸಸ್ಯ ಪೋಷಕಾಂಶಗಳಿರುವ ಗೊಬ್ಬರಗಳು ಸಾವಯವ ಕೃಷಿಯಲ್ಲಿ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ಪೂರೈಸುತ್ತವೆ. ಸಾವಯವ ಗೊಬ್ಬರಗಳೆಂದರೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಹಂದಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿಗಳು ಇತ್ಯಾದಿ.

ಐನಾಪುರದ ಧನಪಾಲ್ ನೇಮಣ್ಣ ಆಸಂಗಿ ಹಾಗೂ ಮೇಳದವರಿಂದ ಜೈನ ಭಜನೆಗಳನ್ನು ಕೇಳುತ್ತಿರುವಿರಿ. ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ. ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯ ಯಾರ ಮೋಹಕ್ಕೆ ಬಿದ್ದು ಏನ ತಿಳಿಯಲಿಲ್ಲ, ಸಂಸಾರ ಮೋಹಕ್ಕೆ ಬಿದ್ದು ಏನ ತಿಳಿಯಲಿಲ್ಲ, ಧರ್ಮವ ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ಘೋರ ಸಂಸಾರ ದುಃಖ ಯಾರಿಗೆ ತಿಳಿದಿಲ್ಲ, ಘೋರ ಸಂಸಾರ ದುಃಖ ಯಾರಿಗೆ ತಿಳಿದಿಲ್ಲ, ಹೆಣ್ಣು ಹಣ್ಣು ಮಳ್ಳಿಗಾಗಿ ಕಾಲ ವ್ಯರ್ಥ ಹೋಯಿತಲ್ಲ, ಪಾಪದ ದಣವೆಲ್ಲ ಪ್ರಾಯ ಚಿತ್ತಕ್ಕೆ ಎಲ್ಲ, ಇದನ್ನೆಲ್ಲ ತಿಳಿಯದೆ ವ್ಯರ್ಥವಾಯಿತಲ್ಲ ಜನ್ಮ, ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ, ಧರ್ಮದಾರಿ ಹಿಡಿಯಲಿಲ್ಲ, ಹಿಂದಿನ ಪುಣ್ಯ ಅಲ್ಲದೆ ಸುಖ ಶಾಂತಿ ಬೇಕಲ್ಲದೆ, ಹಿಂದಿನ ಪುಣ್ಯ ಅಲ್ಲದೆ ಸುಖ ಶಾಂತಿ ಬೇಕಲ್ಲದೆ, ದಾನ ಧರ್ಮ ಮಾಡಲು ನೀನು ನಾಳಿಗೆ ಬಾ ಅಲ್ಲದೆ, ಯೋಗವ ಮಾಡದೆ ಭೋಗವೇ ನೀ ಮಾಡಿದಿನಿ, ಯೋಗವ ಮಾಡದೆ ಭೋಗವೇ ಮಾಡೇನಲ್ಲದೆ, ದಿನದೇವನ ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಇದುವರೆಗೆ ಐನಾಪುರದ ಧನಪಾಲ್ ನೇಮಣ್ಣ ಆಸಂಗಿ ಹಾಗೂ ಮೇಳದವರಿಂದ ಜೈನ ಭಜನೆಗಳನ್ನು ಕೇಳಿದಿರಿ. ಈಗ ಸಾಕ್ಷರತೆಯ ಒಂದು ಗೀತೆ. ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ, ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ, ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಆ